ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಕುಳಲಿ ಗ್ರಾಮದ ಪ್ರಗತಿಪರ ರೈತರಾಗಿರ್ತಕ್ಕಂಥ ಶ್ರೀಶೈಲ್ ಮಲ್ಲಪ್ಪ ತೇಲಿಯವರು ನಮ್ಮ ಜೊತೆಗಿದ್ದಾರೆ. ಇವರು ಸಿಮ್ಲಾದಲ್ಲಿ ಬೆಳೀತಕ್ಕಂಥ ಬೆಳೆಯನ್ನ ನಮ್ಮ ಕರ್ನಾಟಕದಲ್ಲಿ ಬೆಳೆದು ತೋರಿಸಿದ್ದಾರೆ. ನಮ್ಮ ಪ್ರಧಾನಮಂತ್ರಿಯವರು ಶ್ರೀಶೈಲ್ ಮಲ್ಲಪ್ಪ ಅವರು ಬೆಳೆದಂತಹ ಸೇಬು ಬೆಳೆಯ ಕುರಿತು ತಮ್ಮ ಮನ್ ಕಿ ಬಾತ್ನಲ್ಲಿ ಸಾಕಷ್ಟು ಹೊಗಳಿದ್ದಾರೆ. ಶ್ರೀಶೈಲ್ ಮಲ್ಲಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ ರೀ. ಶ್ರೀಶೈಲ್ ಮಲ್ಲಪ್ಪ ತೇಲಿಯವರೇ, ನಮ್ಮ ಕೇಳುಗರಿಗೆ ತಮ್ಮ ಪರಿಚಯ ಮಾಡಿಕೊಡ್ರಲ್ಲ. ನನ್ನ ಹೆಸರು ಶ್ರೀಶೈಲ್ ಮಲ್ಲಪ್ಪ ತೇಲಿ ಅಂತ. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಕುಳಲಿ ಗ್ರಾಮದವರು. ಮೊನ್ನೆ ಮನ್ ಕಿ ಬಾತ್ ಕಾರ್ಯಕ್ರಮದೊಳಗ ಮೋದಿಜಿ ಅವರು ನಮ್ಮ ಬಗ್ಗೆ ಮತ್ತು ಸೇಬು ಬಗ್ಗೆ ಉಲ್ಲೇಖ ಮಾಡಿದ್ದಕ್ಕೆ ಅತಿ ಸಂತೋಷ ಅಂದ್ರೆ ಅತಿ ಸಂತೋಷ ಆಗೈತ್ರಿ. ನಾವು 7 ಜನ್ಮದ ಪುಣ್ಯ ಈ ಸಲ ಸಿಕ್ಕಂಗೆ ಆಗೈತ್ರಿ ನಮಗೆ. ಕುಳಲಿ ಗ್ರಾಮವನ್ನು ಅದು ಹಳ್ಳಿದಿಂದ ಡೆಲ್ಲಿವರೆಗೆ ಅಂದಂಗೆ 2,000 ಕಿಲೋಮೀಟರ್. ಎಲ್ಲಿ ಡೆಲ್ಲಿ ರೀ, ಎಲ್ಲಿ ಕುಳಲಿ, ಅಲ್ಲಿ ಡೆಲ್ಲಿ ಒಳಗೆ ನಮ್ಮ ಬಗ್ಗೆ ಅವರು ಉಲ್ಲೇಖ ಮಾಡ್ಯಾರಂದ್ರೆ ಮಾತಾಡಕ್ಕ ಪದಗಳನ್ನ ಇಲ್ರಿ. ಅಷ್ಟು ಖುಷಿ ಆಗೈತಿ, ಅತಿ ಸಂತೋಷದ ಕ್ಷಣ ನಮ್ಮ ಜೀವನದಾಗ. 36 ವರ್ಷದಾಗ ಇಷ್ಟು ಖುಷಿಯಾದ ದಿನನ ಇಲ್ರಿ. ಅಷ್ಟು ಅತಿ ಖುಷಿ ಆಗೈತಿ. ಅವ್ರಿಗೆ ಧನ್ಯವಾದಗಳು ರೀ. ತೇಲಿಯವರೇ, ತಾವು ಈ ಸೇಬನ್ನ ಬೆಳಿಬೇಕಾದ್ರೆ ಯಾರ ಪ್ರೇರಣೆ ಸಿಕ್ತು ತಮಗೆ? ಯಾಕೆ ಸೇಬುವನ್ನ ಬೆಳೆದ್ರಿ? ಇದು ನಮ್ಮದು ಕೂಡು ಕುಟುಂಬ, ಪೈಲ ಹಿಡಿದ ಕೃಷಿ ಕುಟುಂಬ ರೀ ನಮ್ಮದು. ನಮ್ಮ ತಂದೆ ಅಜ್ಜನ ಹಿಡಿದ ಎಲ್ಲರೂ ಕೃಷಿ ಮಾಡ್ಕೊತ ಬರ್ತಿದ್ರಿ. ಹಂಗಾಗಿ ನಮ್ಮದು ಸೆಕೆಂಡ್ ಪಿ ಯು ಸಿ ಆಗಾನ ನಮ್ಮ ತಂದೆಯವರು ಏನಂದ್ರು, ಅಲ್ಲಿ ಇಲ್ಲಿ ಜಾಬು ಮಾಡೋದು ಬೇಡ, ನಿನಗೆ 1 ಲಕ್ಷ ಪೇಮೆಂಟ್ ಕೊಡ್ತಾರಂದ್ರು ನಮಗೆ ಆ ಪೇಮೆಂಟ್ ಬೇಡ, ನೀವು ನಮ್ಮ ಕಣ್ಣು ಮುಂದನ ಇರ್ರಿ, ಇಲ್ಲೇ ಇಲ್ಲೇ ಊಟ ಮಾಡಿ ಇಲ್ಲೇ ತಿರುಗಾಡ್ಕೊತೀರ್ರಿ, ನೀವು ಎಷ್ಟು ಬೆಳೆಸ್ಬೇಕಾಗ್ತಿರ್ಲಿ ಅಷ್ಟು ಬೆಳೆ ತಕ್ಕೊಂಡು ನಿಮ್ಮ ಜೀವನಕ್ಕಾದ್ರೆ ಸಾಕತ್ತೇಳಿ, ನಮಗೆ ಜಾಬ್ ಬೇಡ ಅಂತೇಳಿ, ನಮ್ಮ ಕಣ್ಣು ಮುಂದೆ ಇರ್ರಿ ಅಂತೇಳಿ ಇಲ್ಲೇ ಇಟ್ಕೊಂಡಿದ್ದರಿ ನಮ್ಮನ್ನ. ನಾವು ಕೃಷಿ ಮಾಡ್ಕೊತ ಬಂದಿದೀವಿ, ನೀವು ಕೃಷಿ ಮಾಡಕ್ಕಿರಿ ಅಂತೇಳ್ರಿ. ಕೃಷಿ ಮಾಡಕ್ಕಿರಿ ಏನಂತಲೆ ಪೈಲ ಇಟ್ಟ ನಾವು ಎಲ್ಲ ಕಬ್ಬನ ಬೆಳೆಸ್ತಿದ್ದೀವಿ ರೀ. ಕೂಡು ಕುಟುಂಬ, ನಾವು 2 ಮಕ್ಕಳ್ರಿ. ನಮ್ಮ ತಂದೆಯವರಿಗೆ, ನಮ್ಮ ತಂದೆ ಹೆಸರು ಮಲ್ಲಪ್ಪ, ತಾಯಿ ಹೆಸರು ಸುಮಿತ್ರ ರೀ. ದೊಡ್ಡ ಮಗ ನಾನು ರೀ ಶ್ರೀಶೈಲ್ ರೀ. ನಮ್ಮ ತಮ್ಮ ದರ್ಯಪ್ಪ ತೇಲಿ ಅಂತಾರೆ. ನಾವು 2 ಮಕ್ಕಳಿದ್ದೀವಿ ರೀ. ಅವರು ಕೃಷಿನ ಮಾಡ್ತಾರೆ ನಮ್ಮ ತಮ್ಮನೂ ರೀ. ನಾನು ಕೃಷಿನ ಮಾಡ್ತಿದ್ದೆ ರೀ. ಕೃಷಿ ಮಾಡ್ಬೇಕಾದ್ರೆ ಪೈಲ ಅಷ್ಟ ಕಬ್ಬಿತ್ರಿ ಅಂದ್ರೆ, ನಾವು ಮೂಲತಃ 10 ತಾಲೂಕ ಮಹೇಶ್ವಾಡಿಗೆ ಅವ್ರಿ ರೀ. ಮುಂದೆ ಇಲ್ಲಿ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕ ಕುಳಲಿ ಒಳಗೆ 15 ವರ್ಷ ಹಿಂದೆ ಒಂದು ಸ್ವಲ್ಪ ಜಮೀನು ತಗೊಂಡಿದ್ದೀವಿ ರೀ. ಅಲ್ಲಿದ ಅನುಕೂಲ ಆಗಾನ ಇಲ್ಲಿ ಜಮೀನು ತಗೊಂಡ, ಇಲ್ಲಿ ಮಡ್ಡಿ ಜಮೀನು ಇರುವುದರಿಂದ ಇಲ್ಲಿ ಒಟ್ಟು ಎಲ್ಲ ತೋಟಗಾರಿಕೆ ಬೆಳೆನ ಮಾಡ್ಕೊತ ಬಂದಿದ್ದೀವಿ ರೀ. ಅಂದ್ರೆ ತೋಟಗಾರಿಕೆ ಅಂದ್ರೆ ಪೈಲ ಎಲ್ಲ 10 ವರ್ಷ ದ್ರಾಕ್ಷಿನ ಮಾಡಿದ್ದೀವಿ ರೀ. ದ್ರಾಕ್ಷಿ ಬಗ್ಗೆ ಭಾಳ ಮಾಹಿತಿನೂ ಇತ್ತು ರೀ. ದ್ರಾಕ್ಷಿ ಹಳಿದಾಗಿತ್ರಿ, ಈಗ ಅಷ್ಟು ಖರ್ಚು ಭಾಳ ಬರ್ತಿತ್ತು, ಹಿಂಗಾಗಿ ಅದರದಷ್ಟು ಇನ್ಕಮ್ ಕಡಿಮೆ ಆಗಿತ್ರಿ ಈಗ. ಹಂಗಾಗಿ ದ್ರಾಕ್ಷಿ ತೆಗೆದು ಒಂದು ಏನೋ ಹೊಸ ತರ ಮಾಡೋ ಅಂತೇಳಿ ನಮ್ಮ ತಂದೆಯವ್ರು ಹೇಳಕತ್ತಿದ್ರಿ. ಅಂದ್ರೆ ಒಂದಿಟ್ಟು ಆಕಡೆ ಕಡೆ ತಿರುಗಾಡಿ ಮಾಡ್ತಿಪ್ಪ, ಶಾನೆ ಅದಿ ಒಂದಿಷ್ಟು ಮಾಡ ಅಂತೇಳಿ ಒಂದಿಟ್ಟು ಅವ್ರು ಹುರುಪು ಕೊಟ್ರಿ, ಉತ್ಸಾಹನೂ ಕೊಟ್ರಿ ನಮ್ಮ ತಂದೆಯವರು. ಹಿಂಗಾಗಿ ಒಂದಿಟ್ಟು ಏನೋ ಹೊಸದ್ ಮಾಡೋ ಅಂತೇಳಿ ಆಪಲ್ ಮಾಡ್ಬೇಕಂತೇಳಿ ಬತ್ರಿ. ಆಪಲ್ ಅಂದ್ರ ಈಗ ನಮ್ಮ ಸುತ್ತಮುತ್ತ ಯಾವ ಇದ್ದಿದ್ದಿಲ್ರಿ, ಏನೋ ಒಂದು ಹೊಸದ್ ಮಾಡೋತೇ ಮಾಡಿದ್ವಿ ರೀ. ಈ ಕಡೆ ಶಿರಡಿಗೆ ಒಂದು ಪ್ಲಾಟ್ ಇತ್ರಿ, ಪುನಾಕ್ ಇತ್ರಿ, ಚಿತ್ರದುರ್ಗ ಇತ್ರಿ, ಅಲ್ಲೆಲ್ಲ ಕರ್ಕೊಂಡು ಹೋಗಿ ತೋರಿಸ್ಕೊಂಡ್ ಬಂದರ್ರಿ. ಏನು ಪ್ಲಾಟ್ ವಿಸಿಟ್ ಕೊಟ್ಟಿದ್ದೀವಲ್ರಿ, ಅವ್ರ ಬಗ್ಗೆ ಆ ಆಪಲ್ ಬಗ್ಗೆ ಮಾಹಿತಿ ತಕ್ಕೊಳಕ್ಕಾಗಿ ರೀ. ಅಂದ್ರೆ ಅವ್ರ ಭೂಮಿಯಾಗ ಬಂದೈತೆ ಅಂದ್ರೆ ನಮ್ಮಲ್ಲಿ ಯಾಕೆ ಬರಂಗಿಲ್ಲ? ಮತ್ತೆ ಈಗ ಅವ್ರಿಗೆ ಏನೂ ಐಡಿಯಾ ಇಲ್ಲ, ಇದ್ರೊಳಗೆ ಎಷ್ಟಾಗ್ಲಿ ನಾವು ದ್ರಾಕ್ಷಾಗ ಐಡಿಯಾ ಐತೆನಾನ ಬರ್ತೈತೆನೋ ಉದ್ದೇಶ ಒಂದು ಭಾಳ ಇತ್ತು ರೀ. ಇದ್ರದ ಖರ್ಚು ಭಾಳ ಅನಿಸ್ಲಿಲ್ರಿ ನಮ್ಗೆ. ಆಪಲ್ದು ಆಪಲ್ದು ಸಸಿ ತಂದು ಸಸಿ ನೆಟ್ಟು ರೀ, ಅದ್ರೊಳಗೆ ಮಧ್ಯ ನಡು ಜಾಗ ಜಮೀನ್ದೊಳಗೆ ಖಾಲಿ ಜಾಗದೊಳಗೆ ಸಣ್ಣ ಚಿಲ್ಲರ್ ಪಿಕ್ ಮಾಡೋಣ ಅಂತೇಳಿ ಉದ್ದೇಶ ಭಾಳ ಇತ್ತು ರೀ. ಉದ್ದೇಶ ಅಂದ್ರೆ ನಡಬಾರ್ಕ ಕಲ್ಲಂಗಡಿ ತಕೋಬಹುದ್ರಿ, ಕರ್ಬೂಜ್ ತಕೋಬಹುದು, ಸ್ವೀಟ್ ಕಾರ್ನ್ ತಕೋಬಹುದು, ಅರಿಶಿನ ತಕೋಬಹುದ್ರಿ, ಹಿಂಗ ತಕೋ ಉದ್ದೇಶ ಇರುವುದರಿಂದ ಈಗ ನಾವು ಆಪಲ್ದು ಸಸಿ ತಂದು ಸಸಿ ನೆಟ್ಟಿವ್ರಿ. ಅವು ಸಸಿ ತರಬೇಕಾದ್ರ ಸಸಿದ ಅಷ್ಟ ಖರ್ಚು ಅನಿಸಿತ್ರಿ. ಖರ್ಚು ನೋಡ್ಕೊಂಡು ಮುಂದೆ ನಮ್ಮದು 2 ವರ್ಷಕ್ಕ ಪೀಕ್ ಬರ್ತೈತೆ ಅಂದ್ರೆ ಇದೆ ಆಪಲ್. 2 ವರ್ಷ ತನಕ ನಮ್ಮ ಜಮೀನು ಖಾಲಿ ಇಡುವಂಗಿದ್ದಿದ್ದಿಲ್ರಿ. ಅಂದ್ರೆ ನಾವು ಭಾಳ ಆಕ್ಟಿವ್ ಅಂದ್ರೆ ಒಟ್ಟು ಎಲ್ಲ ತರ ಏನೋ ಒಂದು ಹೊಸದಂತೆ ಮಾಡ್ಬೇಕನ್ನೋ ಉದ್ದೇಶ ಭಾಳ ಇತ್ರಿ. ಹಿಂಗಾಗಿ ನಡ್ಬಾರ್ಕ ಖಾಲಿ ಜಮೀನದೊಳಗ ಕಲ್ಲಂಗಡಿ ಫಸ್ಟ್ ಟೈಮ್ 300 ಟನ್ ಕಲ್ಲಂಗಡಿ ತೆಗೆದಿವ್ರಿ. ಆಮೇಲೆ ಕರ್ಬೂಜ್ ರೀ, ಸ್ವೀಟ್ ಕಾರ್ನ್, 2 ವರ್ಷ ನಮ್ಮ ಜಮೀನ್ ಅಂತ ಖಾಲಿ ಇಟ್ಕೊಂಡಿಲ್ರಿ. ಅದ್ರದ ಏನ ಉತ್ಪನ್ನ ಬರ್ಬೇಕಾಗಿತ್ತಲ್ಲ ಅದು ಉತ್ಪನ್ನ ಬರ್ಕೋತನ ಇತ್ರಿ. ಹಿಂಗಾಗಿ ಆಪಲ್ ಸಸಿಯನ್ನ ನಟ್ಟು ಅದನ್ನ 2 ವರ್ಷ ಬೆಳೆಸೂನು ರೀ, ಏನೋ ನಮ್ಮ ಕ್ಲೈಮೇಟ್ಕ ನಾವು ಮಾಡೋ ಉದ್ದೇಶಕ್ಕೆ ಬತ್ತು ಅಂದ್ರೆ ಕಾಯಿನೂ ಬರಲಿಲ್ಲ ಅಂದ್ರೆ ಗಿಡದಾಗ ಒಮ್ಮೆರೆ ಕಾಯಿ ಹಣ್ಣು ಮಾಡಿ ಮನೆಗೆ ತಿನ್ನು ಅಂದ್ರೆ ಹಿಮಾಚಲ ಸಿಮ್ಲಾದಾಗ ಬೆಳೆವು, ಒಮ್ಮೆ ಬೆಳೆದು ತಿಂದೀವಿ ಅಂದ್ರೆ ಹಚ್ಚಿದಕ್ಕೆ ಬತ್ತು ಸ್ವಾರ್ಥಕ್ಕೆ ಅಂತೇಳಿ ಇಷ್ಟ ಆಸೆ ಇತ್ತು ರೀ ನಮ್ಗೆ ಅದು ಪೈಲಕ್ರಿ. ಮುಂದ ಆಸೆ ಇರೋದ್ರಿಂದ ಇಲ್ಲಿ ನೋಡ್ರಿ ನಮ್ದು ಒಬ್ರು ಯಾರೋ ಜಮೀನ್ ನಾವು ಈಗ ಮುದೋಳದವ್ರು ಈಗ ಧಾರವಾಡದಾಗ ಬಂದ್ ಸಟ್ ಹಾಕಿವ್ ಅಂದ್ರೆ ಒಂದ್ ವಾರ ದಿನ ನಮ್ ಕ್ಲೈಮೇಟ್ ಇಲ್ಲಿ ಸುತ್ತಮುತ್ತ ಜನ ಏರಿಯಾ ಯಾರು ಹೊಂದ್ಕೊಳಂಗಿಲ್ರಿ. ಹಂಗಾಗಿ ಒಂದ್ 15 ದಿನ ರೀ ಟೈಮಿಂಗ್ ತೋತೀವ್ರಿ ನಾವು. ಮುಂದ ಏನ್ ಮಾಡಿದ್ವಿಪ್ಪ ಅಂದ್ರ ಹಗಿ ತಂದು ಇಟ್ಟಿವ್ರಿ 3 ತಿಂಗಳದಿಂದ 6 ತಿಂಗಳ ತಕ ರೀ, ಅದ ಏನು ಒಂದ್ ಸ್ವಲ್ಪ ಮೂಮೆಂಟ್ ಆಲಿಲ್ರಿ. ಹಿಂಗಾಗಿ ಸುತ್ತಮುತ್ತ ಜನ ಬಾಳ ಬೇಯಾಕತ್ತರ್ರಿ. ಇವ್ರೇನ್ ಮಾಡ್ಯಾರಿ ಇಲ್ಲಿ ಯಾಪಲು ಬರುದಿಲ್ಲ, ಸುಳ ಹಚ್ಚಾತಾರು, ಏನೋ ಒಂದ್ ಮಾಡ್ರು, ಅದೇನ್ ಮಾಡ್ತಾರತ್ತೆ, ಹವಾ ಮಾಡ್ರು, ಏನ್ ಯಾಪಲು ಬರಂಗಿಲ್ಲ ಅಂತೇಳ್ರಿ. ಸಿರಡಿದ ಮಣ್ಣ ನೀರ ಮಾಡಿ ಅವರು ಸಸಿ ಮಾಡಿದ್ರಿ. ಅದನ್ನ ತಂದು ನಾವು ಕುಳಲಿ ಗ್ರಾಮದಾಗ ಹಚ್ತೀವಿ ಅಂದ್ರ ಅದಕ್ಕೆ ಒಂದಿಷ್ಟು ಟೈಮ್ ತಗೋಕ್ ಒಂದಿಷ್ಟು ಟೈಮು ಬೇಕಾತ್ರಿ. ಒಂದ್ 3-4 ತಿಂಗಳ ಮೂಮೆಂಟ್ ಆಲಿಲ್ಲ, ಬೇಯಾಕತ್ತರ್ರಿ. ಆಯ್ತು, ಮುಂದ ನಾನು ಅದ್ರೊಳಗ ಆ ಫೀಲ್ಡ್ನಾಗ ಇಳ್ದನ್ರಿ. ಅಂದ್ರ ಈ ಸಸಿಗೆ ಇವತ್ತು ನೀರು ಹಚ್ಚಿಬಿಟ್ರ ಏನಾಗಕ್ಕೈತೆ, ಇವತ್ ನೀರ್ ಕಡಿಮೆ ಮಾಡ್ರೆ ಏನಾಕೈತಿ, ಇವತ್ ಈ ಔಷಧ ಹೊಡೆದ್ರೆ ಏನಾಕೈತಿ, ಈ ಗೊಬ್ಬರ ಹಾಕಿರ ಏನಾಕೈತಿ, ಈ ತರ ಎಲ್ಲಾ ಅದನ್ನ 2 ವರ್ಷ ಬಹಳ ಸತತ ಅಧ್ಯಯನ ಮಾಡೇನ್ರಿ. ಅದನ್ನ ಅಂದ್ರ ಹಗಲ್ ರಾತ್ರಿ ಅಷ್ಟ ಗಿಡ ಬಿಟ್ಟು ಹೊರಗ್ ಬರ್ತಿದ್ದಿಲ್ರಿ. ಅಂದ್ರ 2 ತಾಸ್ ಅಂದ್ರ ನೀರ್ ಕಡಿಮೆ ಮಾಡ್ರಿ. ನೀರ್ ಪೈಲ ಕಟ್ಟಿ ಹೆಚ್ಚ ಮಾಡಿದ್ವಿ, ಅದ್ ಸಕ್ಸಸ್ ಆಗ್ಲಿಲ್ರಿ. ನೀರ್ ಕಡಿಮೆ ಮಾಡಿ ಒಂದಿಟ್ಟ ವ್ಯವಸ್ಥೆ ಮಾಡೋಣ, 3-4 ತಿಂಗಳದಾಗ ಬೆಳಿಲಾರ್ದು ಮುಂದ 3 ತಿಂಗಳದಾಗ 1 ವರ್ಷದಟ್ ಗಿಡ ಬೆಳವಣಿಗೆ ಆದ್ರಿ. ಆಗ ಇವ್ರು ಎಲ್ಲರೂ ಏನ ಅನ್ನಕತ್ರು, ಇವ್ ಏನೋ ಮಾಡ್ತಂದಿದ್ದ ಮಾಡಿದ ಅಂತೇಳಿ. ಆಗ ಜನಕ್ಕ ಒಂದಿಷ್ಟು ಏನೋ ಮಾಡ್ತಾನೆ ಆಪಲ್ದಾಗ ಅಂತೇಳಿ ಒಂದ್ ಸ್ವಲ್ಪ ಹುರುಪ್ ಬತ್ರಿ ಅಲ್ಲಿಗೆ. ಶ್ರೀಶಲ್ ಮಲ್ಲಪ್ಪ ಅವ್ರೆ, ತಾವು ಹೇಳಿದ್ರಿ ಶಿರಡಿಯಿಂದ ಸಸಿಯನ್ನ ತಗೊಂಬಂದ್ರಿ ಅಂತ, ಎಷ್ಟು ಸಸಿ ತಗೊಂಬಂದಿದ್ರಿ? ನಾವು ಶಿರಡಿದಿಂದ 3,000 ಸಸಿ ಅಂತ ತಂದಿದ್ವಿ ಸರ್. 3,000 ಸಸಿ ತಂದು ನಮ್ ಭೂಮಿ ಒಳಗೆ 2,700 ಸಸಿ ಹಚ್ಚಿದ್ದೀವ್ರಿ. ಮುಂದ 300 ಅಲ್ಲೇ ಸೈಡ್ ಸುತ್ತಮುತ್ತ ಜನಕ್ಕೆ ಕೊಟ್ಟಿದ್ದೀವ್ರಿ. ಒಂದ್ 300 ಉಳಿ ಅಂತಲೇ ರೀ. ಅದು 10x10 ರೀ, ಅಂದ್ರೆ ಸಾಲಿನ ಸಾಲಿಗೂ 10 ರೀ, ಗಿಡದಿಂದ ಗಿಡಕ್ಕ 10. ಅಂದ್ರೆ ಹಿಂಗ್ ಹತ್ಪುಟ್ ಮಾಡಿ ಹಚ್ಚಿದ್ದೀವ್ರಿ. ಅದನ್ನ ಹಚ್ಚಿ ಅಂದ್ರೆ ಒಂದ್ ಫುಟ್ ತೆಗ್ಗ ತೆಗ್ದಿದ್ದೀವ್ರಿ. ಒಂದ್ ಫುಟ್ ತೆಗ್ಗ ತೆಗೆದು ಅದನ್ನ ಹಗಿ ಸಸಿ ನಾಟಿ ಮಾಡಿದ್ದೀವ್ರಿ. ಅದನ್ನ ಸಸಿ ನಾಟಿ ಮಾಡಿ ಅಂದ್ರ ಒಂದಿಟ್ಟ ಸಾವಯವದಾಗ ಮಾಡಿದ್ದೀವ್ರಿ. ಅಂದ್ರ ಈಗ ಹೆಂಗ ಅತ್ತಾರ ಅಂದ್ರ ರೀ, ಒಂದ್ ಆಪಲ್ ತಿಂದ್ರ ಡಾಕ್ಟರ್ನ ಅವಾಯ್ಡ್ ಮಾಡಂದಾರ್ರಿ. ಹಿಂಗಾಗಿ ಕೆಮಿಕಲ್ದಾಗಿಂದ ಬೆಳೆಸಿರ ಆಪಲ್ಕ್ ಡಿಮಾಂಡ್ ಬರಂಗಿಲ್ಲ, ಅದಕ್ಕ ವ್ಯಾಲ್ಯೂನು ಇಲ್ಲ ಅಂತೇಳಿ ಸಾವಯವ ಮಾಡಾಕತ್ತಿದ್ದೀವ್ರಿ ಆಪಲ್ದೆಲ್ಲಾರಿ. ಮುಂದ ಅದಕ್ಕಷ್ಟ ಪೈಲಕ್ಕ ತಿಪ್ಪಿ ಗೊಬ್ಬರ್ರಿ, ಬೇವಿನ ಹಿಂಡ್ರಿ, ಹುಲಗ್ಲಿ ಹಿಂಡ್ರಿ, ಒಂದ್ ಸ್ವಲ್ಪ ಸಾವಯವದೊಂದು ಹುಮಿ ಕಸಿಡ್ ಕೊಟ್ಟ ಹಗಿ ಹಚ್ಕೊಂಡಿದ್ದೀವ್ರಿ. ಹಗಿ ಹಚ್ಕೊಂಡ್ ಒಂದ್ 1 ವರ್ಷಕ್ಕೆ ಚಲೋ ಬಂದಿತ್ರಿ. 1 ವರ್ಷದಾಗು ಗಿಡದಾಗ 5 ಕೆಜಿ 10 ಕೆಜಿ ಹಿಂಗ ಕಾಯಿನು ಬಂದಿತ್ರಿ. ಬಾಳ ಬಾರಿ ಬಂದಿತ್ರಿ ಕಾಯಿ, ಕಲರ್ದಾಗು ಬಾರಿ ಐತ್ರಿ, ಟೇಸ್ಟು ಐತ್ರಿ, ಮುಂದ್ ಗಟ್ಟಿ ಐತ್ರಿ. ಅಂದ್ರ ನಮಗೂ 1 ವರ್ಷದನ ಅಷ್ಟು ಐಡಿಯಾ ಸಿಗ್ಲಿಲ್ರಿ ಅದಕ್ಕ. ಅಂದ್ರ ಮಾರ್ಕೆಟ್ದು ಆತ್ರಿ, ಒಂದ್ ಏನಾದ್ರದ ಪ್ರಾಬ್ಲಮ್ ಆತ್ರಿ, ಏನಾತು. ಆ ವರ್ಷದಾಗ ಗುಬ್ಬಿ ಕಡಿಯಾಕತ್ತಾನ ಒಂದ್ ಪ್ಲಾಸ್ಟಿಕ್, ಒಬ್ಬರ ಔಷಧ ಅಂಗಡಿಯವ್ರು ಅಂದ್ರ ಈಗ ಒಂದ್ ಹೋಗಾನ, ಅವ್ರು ಒಂದ್ ಪ್ಲಾಸ್ಟಿಕ್ ಕೊಟ್ರಿ, ಇದನ್ನ ಹಾಕ್ರಿ ಗುಬ್ಬಿ ಕಡಿಯಂಗಿಲ್ಲ. ಅದಕ್ಕ ಒಂದ್ ಸ್ವಲ್ಪ ಡ್ಯಾಮೇಜ್ ಆತ್ರಿ ಕಾಯಿ. ಮುಂದೊಂದ್ ಸ್ವಲ್ಪ ಗುಬ್ಬಿನೂ ಕಡಿಯಾಕೈತ್ರಿ ಬಾಳ, ಗುಬ್ಬಿ ಕಡದ್ ಹಿಂಗಾಗಿ ಡ್ಯಾಮೇಜ್ ಆತ್ರಿ. ಈ ವರ್ಷ ಏನೇನ ತಪ್ಪಿದ್ದಿರ್ಲೇ ಅದನ್ನ ಪ್ರತಿ ಒಂದನ್ನ ತಿದ್ದುಕೋತ ಬಂದ್ ಈ 2ನೇ ವರ್ಷದಾಗ ಪೂರಾ ಸಕ್ಸಸ್ ಆಗಿದ್ದೀವ್ರಿ ಸೇಬು ಹಣ್ಣದೊಳಗ. ಆಯ್ತ್, ಈ ವರ್ಷದಾಗ ಫಸ್ಟ್ ಚಾಟ್ನಿ ಮಾಡಿದ್ವಿ, ಫ್ಲವರ್ ಬತ್ರಿ, ಅದ್ ಫ್ಲವರ್ ಆಗಿ ಸಣ್ಣ ಅಂತ ಕಾಯಿ ಸಟ್ ಹಾಕತ್ರಿ. ಕಾಯಿ ಸಟ್ ಆಗಿ ಸೈಜ್ ಹಾಕೋತ ಕೋತ ಕೋತ ಪೂರಾ ಹಣ್ಣಿಗೆ ಬರ್ದೈತ್ರಿ. 150 ಗ್ರಾಮ್ ಹಿಡಿದು 250 ಗ್ರಾಮ್ ತಕ್ಕ ಕಾಯಿ ಬಂದಿದ್ದು ರೀ. ಈ ಒಂದು ಸಸಿಗೆ ಎಷ್ಟು ಖರ್ಚಾಗಿತ್ತು ತಮಗೆ? ಒಂದ್ ಸಸಿ 150 ರೂಪಾಯಿಗೆ ಒಂದ್ ಸರಿ ಇಲ್ಲಿ ನಮ್ಗೆ ತಂದ ಕುಳಲಿಗೆ ಡಿಲಿವರಿ ಕೊಟ್ಟಿದ್ರಿ ಅವ್ರು. ಅಂದ್ರ ಶಿರಡಿದಿಂದ್ರಿ 150 ರೂಪಾಯಿದಾಗ ಕುಳಲಿಗೆ ತಂದು ಕೊಟ್ಟಿದ್ರು. ಅಂದ್ರೆ 3,000 ಸಸಿ ತಾವ್ ತಗೊಂಬಂದಿರಿ. 3,000 ಸಸಿ ಸುಮಾರು ಒಂದು 1.5 ಲಕ್ಷ ರೂಪಾಯಿ ಖರ್ಚಾಗಿ 1.5 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರು ಸರ್. ಈಗ 1.5 ಲಕ್ಷ ರೂಪಾಯಿ ನೀವು ತಂದು ಖರ್ಚು ಮಾಡಿದಾಗ ಏನ್ ಉದ್ದೇಶ ಇತ್ತು ತಮ್ದು? ಬೆಳಿಲಿಲ್ಲ ಅಂದ್ರೆ ನಾವು ಎಂಟರ್ ಕ್ರಾಪ್ ಅಂದ್ರೆ ನಡು ಬೆಳಿ ತಕ್ಕೋಬೇಕನ್ನೋ ಉದ್ದೇಶಕ್ಕಾಗಿ ಅದನ್ನ ಮಾಡಿದ್ರು. ಧೈರ್ಯ ಮಾಡ್ಬೇಕಾದ ಕಾರಣನ ರೀ, ನಮ್ಮದ ಭೂಮಿ 2 ವರ್ಷ ಖಾಲಿ ಇಡುವಂಗಿಲ್ರಿ. 10x10 ಹಚ್ಚಿ ನಡಬಾರಕ್ ಮಲ್ಸಿಂಗ್ ಹಾಕೊಂಡು ಡ್ರಿಪ್ ಹಾಕೊಂಡು ಇವತ್ ನೀವು ಕಲ್ಲಂಗಡಿ ಇಂಟ್ರೆಸ್ಟ್ ಇದ್ರೆ ಕಲ್ಲಂಗಡಿ ಮಾಡಬಹುದ್ರಿ. ಮುಂದ ಅರಿಶಿನ ತಕೊತ್ನಂದ್ರೆ 1 ವರ್ಷ ಅರಿಶಿನೂ ಬರ್ದೈತ್ರಿ. ಮುಂದ ಕಾಯಿಪಾಲಿ ಉಳ್ಳಾಗಡ್ಡಿ ಮಾಡ್ಕೋಬಹುದ್ರಿ, ಸೋಯಾಬೀನ್ ಹುರುಳಿನೂ ತಕ್ಕೋಬಹುದ್ರಿ. ಅಂದ್ರ ಅವ್ರವ್ರ ರೈತರ ಇಂಟ್ರೆಸ್ಟ್ ಯಾವ್ದ್ರ ಬಗ್ಗೆ ಇರ್ತೈತಿ ಅದನ್ನ ಚಿಲ್ಲರ್ ಪಿಕ್ ಮಾಡ್ಕೋತ ಬರ್ಬಹುದ್ರಿ. 2 ವರ್ಷ 2 ವರ್ಷ ನಾವು ಚಿಲ್ಲರ್ ಪಿಕ್ ಮಾಡೋದ್ರಿಂದ ಯಾಪಲ್ ಬದಲ್ ನಮ್ ಭೂಮಿ ಖಾಲಿ ಐತೈತೆ ಅನ್ನುವಂಗ ಇಲ್ರಿ. ಬರ್ಲಿಲ್ಲ ಅಂದ್ರು ಏನ್ ಅಂದ್ರ ಸಮಸ್ಯೆ ಇಲ್ಲ. ಹಚ್ಚದ್ ಅದೀವ್ ಅಂದ್ರ ಬಿಡಬಾರ್ದ ಅಂತೇಳಿ ಎಲ್ಲಾರು ಬೇದಿದ್ದನ್ನ ನಾವು ಅಚ್ಚನ ಅಂತೇಳಿ ತಿಳ್ಕೊಂಡು ಅವ್ರದ ಆಶೀರ್ವಾದನ ಬೇದವ್ರ ಆಶೀರ್ವಾದ ತಗೊಂಡ ಇಷ್ಟೆಲ್ಲ ಬೆಳವಣಿಗೆ ಮಾಡೀನ್ರಿ. ಅದನ್ನ ಬೈದವರನ್ನ ಬಂಧುಗಳೇನು ಪಡ್ಕೊಂಡನ್ರಿ, ಚಾಲೆಂಜ್ ಆಗಿ ಬೆಳೆದಿರ್ ಒಟ್ಟ. ಹಾ ರೀ, ಹಿಂಗಾಗಿ ನಮ್ದು ಭೂಮಿ ಅಲ್ಲಿ 2 ವರ್ಷ ಖಾಲಿ ಐತೆ ಅನ್ನೋಂಗಿಲ್ರಿ. ಮುಂದ ಇದಕ್ಕ ಏನ ಹಂತದಂದ್ರ ಈಗ ಕಲ್ಲ ಹೆಂಗಲ್ಲ ದ್ರಾಕ್ಷಿ ತಂತಿ ಹಾಕ್ಬೇಕು ಅನ್ನೋದು ದ್ರಾಕ್ಷಿ ಇರ್ತೈತ್ರಿ. ಇದಕ್ಕೇನ್ ಹಂತದೇನ್ ಪ್ರಾಬ್ಲಮ್ ಇರಂಗಿಲ್ರಿ. ಅದ್ ಹಚ್ಬೇಕು ಇದ್ ಮಾಡ್ಬೇಕು ಅಂತೇಳಿ ಹಗಿ ಹಚ್ಚಿರಿ. ಮುಂದ ಇದಕ್ಕೇನ ಹಂತದಿಂತ ಕೆಮಿಕಲ್ ಯೂಸ್ ಮಾಡಿಲ್ರಿ, ಸಾವಯವದಾಗ ಮಾಡಿದ್ವಿ. ಯಾವ ಗೊಬ್ಬರ ಹಾಕಿರ್ತಾವ? ಮೊದಲ್ರಿ ಕಟ್ಟಿಗೆ ಗೊಬ್ಬರ ಹಾಕಿದ್ವಿ, ಆಮೇಲೆ ಒಂದ್ ಸ್ವಲ್ಪ ಕುರಿ ಗೊಬ್ಬರನು ತರಿಸಿ ಹಾಕಿದ್ವಿ. ಆಮೇಲೆ 2 ತಿಂಗಳಿಗೊಮ್ಮೆ ಜೀವಾಮೃತ ಮಾಡಿ ಹಾಕ್ತಿವ್ರಿ. ಅದಕ್ಕೆ ಜೀವಾಮೃತ ಅಂದ್ರ ಆಕಳದ ಗೋಮೂತ್ರ ರೀ, ಆಕಳದ ಸಗಣ್ರಿ, 1-2 ಕೆಜಿ ಮನೆಯಾಗಿಂದ ಕಡ್ಲಿ ಹಿಟ್ಟರಿ, 1-2 ಕೆಜಿ ಸಾವಯವ ಬೆಲ್ರಿ, ನಾವು ಉಪಯೋಗಿಸುವ ಭೂಮಿಯ ಮಣ್ಣ್ರಿ 1-2 ಕೆಜಿ, 1 ವಾರ ಕಳಿ ಇಷ್ಟ, 1 ಲೇವಲ್ ತಿರಿವ್ರಿ. ಅದನ್ನ ನಾವು ಅದು 1-2 ಲೇಬರ್ ತಗೊಂಡ ಹಾಕ್ತಿದ್ವಿ ರೀ. ಅವನ್ 2 ತಿಂಗಳಿಗೊಮ್ಮೆ ಕಂಪಲ್ಸರಿ ಮಾಡಿದ್ವಿ. ಮುಂದ ಏನೋ ಒಂದಿಟ್ಟ ರೋಗ ಬಂದ್ರು ರುಜಿನ್ ಬಂದ್ರು ರೀ, ಒಂದಿಟ್ ನೀಮ ಇಲ್ರಿ, ಸಾವಯವ ಪದ್ಧತಿ ಒಳಗಿನುವ ಇನ್ಸೆಕ್ಟಿಸೈಡ್ ಅಂದ್ರೆ ಕೀಟನಾಶಕಗಳನ್ನು ಬಳಸಿದ್ವಿ. ಮುಂದ ಟ್ರೈಕೋಡರ್ಮಾ ಸೋಡೋಮೋನಸ್ ಅದು ಸಾವಯವ ಕಲ್ಚರ್ ಅಲ್ಲರಿ, ಅದನ್ನು ಅಟ್ ಮ್ಯಾಲ ಸ್ಪ್ರೇನು ತಗೊಂಡಿದ್ವಿ ರೀ. ತೆಳಗು ಅಟ್ ಬಿಟ್ಕೊಂಡ ಇಲ್ಲಿವರೆಗೆ ಗಿಡ ಕಾಯ್ಕೊತ್ ಬಂದಿದ್ವಿ ರೀ ಇಲ್ಲಿ ತನಕ ರೀ. ಮುಂದ ಈಗ ಮನ್ ಕಿ ಬಾತ್ ಕಾರ್ಯಕ್ರಮದೊಳಗ ಆಗಾನ ರೀ, ಅಲ್ಲಿ ಬಹಳ ಜನ 1 ಲಕ್ಷದಿಂದ 2 ಲಕ್ಷ ಜನ ನನ್ನ ಪ್ಲಾಟ್ಗೆ ವಿಸಿಟ್ ಕೊಟ್ಟಾರ್ರಿ. ಪ್ಲಾಟ್ ಬಂದೈತ್ರಿ. ಮುಂದ ಈ ವರ್ಷದ ಉತ್ಪನ್ನದ 12 ಟನ್ ಮಾಲ್ ಬಂದಿತ್ರಿ. 1,20,000, 10,000, 1,50,000 ತನ ಮಾರ್ಕೆಟು ಮಾಡಿದ್ವಿ ರೀ. ಮಾಡಿ ಅದರಿಂದ 15 ಲಕ್ಷ ರೂಪಾಯಿ ಆದಾಯನೂ ಬಂದಿತ್ರಿ. ಬಂದ್ ಹೋದವ್ರಿಗೆ 1-5 ಟನ್ ಮಾಲನ್ನು ಕೊಟ್ಟದ್ವಿ. ಅಂದ್ರೆ ಬಂದ ನೋಡ್ರಿ, ಬಹಳ ದೂರಿಂದ ಜನ ಬರಾಕತ್ತರ್ರಿ. ಸೇಬು ಹಣ್ಣನ ನಮ್ಮ ಏರಿಯಾದಾಗ ಬೆಳೆದಿದ್ದ ಬೆಳಿ ಅಲ್ರಿ ಅದು. ಹೌದು, ಮತ್ತೆ ನಮ್ಮ ಉತ್ತರ ಭಾರತದಲ್ಲಿ ಬೆಳೀತಕ್ಕಂತ ಬೆಳೆಯನ್ನ ತಾವು ಇಲ್ಲಿ ನಮ್ಮ ಬಯಲಸೀಮೆಯಲ್ಲಿ ಅದರಲ್ಲೂ ವಿಶೇಷವಾಗಿ ಕಬ್ಬನ ನಾಡಿನಲ್ಲಿ ಬೆಳೆದಿರಿ ಅಂದ್ರೆ ಎಲ್ರಿಗೂ ಅದು ಸೋಜಿಗದು. ಹೌದ್ ಸರ್, ಹಿಂಗಾಗಿ ಬಹಳ ದೂರಿನ ದೂರಿನ ಜನ ಬರ್ತಿದ್ರ ನಾನ ಹರದ್ ಮಾರಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಅವ್ರಿಗೂ 5-6 ಟನ್ ಅಂದ್ರ ಇಲ್ಲಿ ಬಂದ ಭೂಮ್ಯಾಗ ನನ್ನ ಜಮೀನದಾಗ ನಿನ್ನೆತ್ತಕ್ಕಾರೆ ಅಂದ್ರ ಭೂಮ್ಯಾಗ ಬಂದ ಯಾಪಲ್ ನೋಡಿದವ್ರು ಹಂಗ ಹೋಗಿಲ್ರಿ. ಅದ್ರ ಹೆಂಗ್ರಿ, 1 ತಿಂಗಳದ ಕಾಯೈತಿ ಅಂದ್ರು ಹರ್ಕೊಂಡ್ ತಿಂದೋಗ್ಯಾರಿ, ಅಷ್ಟ ಮೊಗ್ಗ ಬಿಟ್ಟೈತಿ ಅಂದ್ರು. ಆದ್ರೂ ಬಾಳ ರುಚಿ ಐತಿ ಅಂದ್ರಿ. ಅಂದ್ರ ಈಗ ಪೈಲಕ್ಕ ಸ್ವಲ್ಪ ಜನ ಏನ್ ಮಾಡಿದ್ರ ಅಂದ್ರ ಯೂಟ್ಯೂಬ್ದಾಗ್ರಿ ಟಿವಿ ಒಳಗ ಅಲ್ಲಿ ಇಲ್ಲಿ ಜನ ಬಾಳ ಇದನ್ನ ಪ್ರಚಾರ ಮಾಡಿದ್ರಿ ಯಾಪಲ್ ಬಗ್ಗೆ. ಮುಂದಂಗ ಆಕಾಶವಾಣಿ ಅವರು ಬಂದ ಇದನ್ ಮಾಡಿದ್ರಿ, ನನ್ ಬಗ್ಗೆ ಒಂದಿಟ್ಟು ಮಾಹಿತಿ ತಗೊಂಡು ಆಕಾಶವಾಣಿ ಒಳಗೂ ತಿಳಿಸಿದ್ರಿ. ಆಕಾಶವಾಣಿ ಅವ್ರು ಕೇಳೋದ್ರಿಂದ ನಾ ಅನ್ಕೊಂಡಿದ್ದ ಈ ಆಕಾಶವಾಣಿ ಅವ್ರು ಅಂದ್ರ ಈಗಿನ ಯುಗದಾಗ್ರಿ ಹೆಚ್ಚು ವ್ಯಾಟ್ಸಾಪ್ ಫೇಸ್ಬುಕ್ ಈ ಟಿವಿ ಅಂತ ಯುಗದೊಳಗ ಆಕಾಶವಾಣಿ ಕೇಳೋರು ಕಡಿಮೆ ಇರ್ಬೋದ್ಲಾತೆ ಒಂದ್ ಏನೋ ಒಂದ್ ಮೈಂಡ್ ಸೆಟ್ ಇತ್ತರಿ. ಆದ್ರ ಅಗದಿ ಹೆಚ್ಚಿನ ಜನ ರೀ ಆಕಾಶವಾಣಿ ಕೇಳಿ ನನ್ ಪಡಕ್ ಬಂದವ್ರದಾರ್ರಿ. ಅಂದ್ರ ಸ್ವಾಮೀಜಿ ಅವರದು ರೀ, ತಮ್ಮ ನಿನ್ನ ಪ್ರೋಗ್ರಾಮ್ ಆಕಾಶವಾಣಿಯಾಗ ಕೇಳಿದ್ವಿ, ನಾವ್ ಇವತ್ ನಿನ್ ನೋಡಕ್ ಬಂದಿದ್ವಿ. ಅಂದ್ರ ಆಕಾಶವಾಣಿದಿಂದನು ಅಷ್ಟು ಪ್ರಚಾರ ಪಡ್ದೈತ್ರಿ ಅದು. ನೋಡ್ರಿ ತೇಲಿಯವ್ರ, ನೀವು ಒಬ್ಬ ರೈತರಾಗಿ ನಮ್ಮ ಆಕಾಶವಾಣಿಯಲ್ಲಿರ್ತಕ್ಕಂತ ಕೃಷಿ ರಂಗನ್ನ ನೀವು ಯಾವಾಗ್ಲೂ ಕೇಳ್ತಾ ಬರ್ರಿ. ಯಾಕಂದ್ರೆ ಕೃಷಿ ರಂಗ ಕಾರ್ಯಕ್ರಮಕ್ಕೆ ರೈತರ ಕಾರ್ಯಕ್ರಮ ಇದು. ರೈತರ ಸಲಹೆ ಆಗಿರ್ಬೋದು, ಕೃಷಿ ರಂಗದಲ್ಲಿ ಸಾಧಕರನ್ನ ಕರೆಸಿ ನಮ್ಮ ಆಕಾಶವಾಣಿಯೊಳಗೆ ಸಾಕಷ್ಟು ಮಾಹಿತಿಗಳನ್ನ ನಮ್ಮ ರೈತ ಬಾಂಧವರಿಗೆ ಒದಗಿಸ್ತಾ ಇದ್ದೀವಿ. ಅಂದ್ರ ರೀ ನನಗೊಂದ್ ಅಂದ್ರ ಈ ಫೇಸ್ಬುಕ್ ವಾಟ್ಸಪ್ ಪ್ರತಿಯೊಂದು ಬರೀ ಫೋನ್ ಆನ್ ಮಾಡ್ರಿ ಅಂದ್ರ ಅವ ಹೆಚ್ಚಿರುವ ಈಗಿನ ಕಾಲದೊಳಗು ರೀ ಆಕಾಶವಾಣಿಯ ಕೇಳೇನ ನನ್ ಕಡೆ ಹೆಚ್ಚಿನ ಜನ ಸ್ವಾಮೀಜಿ ಆತ್ರಿ, ಕಾಲೇಜ್ ಲೆಕ್ಚರರ್ ಆತ್ರಿ, ಇವ್ರ ಸರ್ ಒಳತು ಬಹಳ ಜನ ಬಂದು ಹೋದ್ರಿ. ಮತ್ ನಾವು ಎಲ್ಲೋ ಒಂದ್ ಮೂಲೆಯಾಗಿರೋಂತವ್ರಿ. ಇವತ್ ನಾವು ವಜ್ರನರಿ, ನಾವು ಒಪ್ಪಗೋತೀವಿ. ಹಗಲ್ ರಾತ್ರಿ ಪ್ರಯತ್ನ ಪಟ್ಟನಿ, ಶ್ರಮ ಪಟ್ಟನಿ, ಬೆಳೆಸೇನ್ರಿ ಯಾಪಲ್ಲ ಒಪ್ಪಗೊಂಡ್ರಿ. ಇದನ್ನ ಬೆಳಕಿಗೆ ತರಾಕು ಒಬ್ರು ಬೇಕಲ್ರಿ. ಅದನ್ನ ಬೆಳಕಿಗೆ ತಂದವ್ರ ಈ ಮೀಡಿಯಾದವ್ರಾತ್ರಿ, ಈ ನ್ಯೂಸ್ದವ್ರಾತ್ರಿ, ಇವ್ರಿಗೂ ಬಾಳ ಅಂದ್ರ ಅತಿ ಧನ್ಯವಾದಗಳು ಇವ್ರಿಗೂ. ಯಾಕಂದ್ರ ನಾವು ಒಂಥರ ತಿಪ್ಪಿಯಾಗಿದ್ದು ವಜ್ರದಂಗ ಇದ್ದೀವ್ರಿ. ಅದನ್ನ ತಿಪ್ಪಿಯಾಗಿಂದು ಹೊಳಪು ಮಾಡಿ ತಂದು ಎಲ್ಲಾ ಕಡೆ ಮಾರ್ಕೆಟಿಂಗ್ ಮಾಡಿದ್ದಂದ್ರ ಮೀಡಿಯಾದವ್ರಿ. ನಮಗ ಅವರು ಒಂಥರ ದೇವ್ರ ಇದ್ದಂಗ ಮೀಡಿಯಾದವ್ರ ರೀ. ಅಂದ್ರ ಮೀಡಿಯಾದು ಬಾಳ ಒಳ್ಳೆ ಕೆಲಸ ಐತ್ರಿ. ಎಲ್ಲೋ ಒಂದ್ ಮೂಲ್ಯಾಗ ಕುಳಲಿ ಅಂದ್ರ ಇನ್ಕತ್ತಕ ಯಾರಿಗೆ ಗೊತ್ತಿಲ್ಲದಂತ ಊರೊಳಗ ಇವತ್ ಇಡೀ ಡೆಲ್ಲಿ ಒಳಗಕ್ಕ ಇಡೀ ವಿಶ್ವದಾಗ ಇಡೀ ವರ್ಲ್ಡ್ ದಾಗ ಕೇಳುವಂಗ ಮಾಡ್ಯಾರ್ರಿ. ಇದನ್ನ ನಾವು ಬೆಳಕಿಗೆ ಬಂದಿದ್ದ ನಿಮ್ಮಿಂದನರಿ. ಮೀಡಿಯಾದವ್ರಿಗೂ ಬಾಳ ಬಾಳ ಬಾಳ ಧನ್ಯವಾದ. ನಾವು ಎಷ್ಟು ಆಭಾರಿ ಆಗಿದ್ರು ಕಡಿಮೆನ. ಆಕಾಶವಾಣಿ ಆತ್ರಿ, ಇವತ್ತ ಸುದ್ದಿ ಪ್ರಸಾರ ಮಾಹಿತಿಯೊಳಗೆ ಪ್ರತಿಯೊಂದು ನ್ಯೂಸ್ ಚಾನಲ್ ಆತ್ರಿ, ಎಲ್ಲರಿಗೂ ಬಹಳ ಧನ್ಯವಾದಗಳು, ಅಭಿನಂದನೆಗಳು ತಮಗೆ ಮತ್ತೊಮ್ಮೆ. ಈಗ ತಿಳಿಯವರೇ, ತಾವು

ಅವನ ಈ ಸದ್ಯಕ್ಕೆ ನಾವು ಏನು ಮಾಡಿಲ್ಲ ಸರ್. ಆದ್ರೆ ಒಬ್ರು ಮಿಲಿಟರಿ ಅವ್ರು ಬಂದಿರ್ರಿ, 20 ವರ್ಷ ಜಮ್ಮು ಕಾಶ್ಮೀರದಾಗ ಸರ್ವಿಸ್ ಹತ್ರಿ ಅವ್ರಿಗೆ. ಅಂದ್ರೆ ಆ ಭಾಗದಾಗ ಬರಪ್ಪ ಬೀಳಿಲ್ಲ ಅಂದ್ರನ ಆ ಭಾಗದಾಗ ರೈತರಿಗೆ ಈ ಸಲ ನಮಗೆ ಇಳುವರಿ ಬರಂಗಿಲ್ಲ, ಇಲ್ಲಿ ನಿಮ್ಮದ್ ಹೆಂಗ್ ಬರ್ತೈತಿ ಅಂತೇಳಿ ಅವ್ರು ಓಡಿ ಬಂದಿದ್ರಿ ನಂತೆಕ್ ನೋಡಾಕ. ಅವ್ರು ಬಂದಾಗ ಪಡತುಂಬ ಕಾಯುತ್ರಿ, ಗಿಡನೂ ಇತ್ತರಿ, ಕಾಯುದು ಭಾರಿ ಐತಿ ಅಂತ ಹೇಳಿ ಹೋದ್ರಿ ಅವ್ರು. ಮಗ್ದಿ ಮಸ್ತ್ ಅದಾವ, ಅಲ್ಲಿಕಿತ ಟೇಸ್ಟ್ ಐತಿ, ಅಲ್ಲಿಕಿತ ಕಲರ್ ಐತಿ, ಅಲ್ಲಿಕಿತ ಗಿಡ ಚಲೋ ಅದಾವ ಅಂತೇಳಿರಿ. ಮುಂದ ಅವ್ರು ಅಂದ್ರೆ ಈ ಡ್ಯಾಮೇಜ್ ಆದ ಕಾಯಿಯನ್ನ ನೀವು ಅದನ್ನ ಆಪಲ್ ವೈನ್ ಮಾಡ್ರಿ, ಅದಕ್ಕೂ ಡಿಮಾಂಡ್ ಐತಿ ಹೇಳಿ ಹೋಗ್ಯಾರ ಸರ್. ಆಪಲ್ ವೈನ್ ಮಾಡ್ರಿ, ಅಗದಿ ಮಸ್ತ್ ಐತ್ರಿ ಅದು ಅಂತ ಹೇಳ್ಯಾರ. ಅಂದ್ರೆ ಇದ್ರದೊಳಗ ವೇಸ್ಟ್ ಆಗು ಪದಾರ್ಥ ಯಾವುದೂ ಇಲ್ರಿ ಸದ್ಯ ತಕ್ಕ, ಅಗದಿ ಮಸ್ತ್ ಐತ್ರಿ, ಮಾರ್ಕೆಟ್ಗೂ ಚಲೋ ಐತ್ರಿ. ಸೇಬು ಜ್ಯೂಸ್ ಮಾಡಬಹುದು, ಸೇಬು ಜ್ಯೂಸು ಮಾಡಬಹುದ್ರಿ. ಇದ ಡ್ಯಾಮೇಜ್ ಆದ್ರೆ ವೈನ್ ಒಂದ್ ರೆಡಿ ಮಾಡ್ರಿ ಅಂತ ಹೇಳ್ಯಾರ್ರಿ. ಇದ ಫಸ್ಟ್ ಟೈಮ್ ನಾವು ಕಾಲ್ ಇಟ್ಟಿದ್ರಿ, ಇನ್ನು ಒಂದೊಂದ್ ಹೊಸ ಸ್ಟೆಪ್ ಮಾಡ್ಕೊತ ಹೋಗ್ಬೇಕಂತೇಳಿ ಇನ್ನ ಮಾಡ್ಬೇಕು. ತಾವು ಶಿರಡಿಯಿಂದ ಸೇಬಿನ ಸಸಿಯನ್ನ ತಂದು ಚಾಲೆಂಜ್ ಆಗಿ ತಗೊಂಡು ತಮ್ಮ ಭೂಮಿಯಲ್ಲಿ ಈ ಸೇಬನ್ನ ಬೆಳೆದು ಎಲ್ರಿಗೂ ಬೆರಗಾಗುವಂತೆ ತಾವು ಸಾಧನೆಯನ್ನು ಮಾಡಿ ತೋರಿಸಿದ್ದೀರಿ. ಶ್ರೀಶೈಲ್ ಮಲ್ಲಪ್ಪತೇಲಿ ಅವರೇ, ಈಗ ತಾವು ಸೇಬನ್ನ 7 ಎಕರೆಯಲ್ಲಿ ಬೆಳೆದಿದ್ರಿ, ಮಾರುಕಟ್ಟೆನೂ ಚಲೋ ಐತಂದ್ರಿ, ಈಗ ಇಷ್ಟೆಲ್ಲ ಮಾಡ್ಬೇಕಾದ್ರ ಇದರ ನಿರ್ವಹಣೆ ಹೇಗೆ ಮಾಡ್ತೀರಿ? ಅಂದ್ರೆ ಎಷ್ಟು ಜನ ತಮ್ಮಲ್ಲಿ ಕೆಲಸವನ್ನ ಮಾಡ್ತಾ ಇದಾರ? ಆಳ್ಗಳಂತ ಯಾರು ಇಲ್ಲ ಸರ್, ಎಲ್ಲ ನಾನ ಮಾಡ್ತೇನ್ರಿ. ಆದ್ರೆ ಕೆಲವೊಂದಿಷ್ಟು ಕಳೆ ಕೀಳ್ಬೇಕಾದ್ರಿ, ಆಗೊಂದ್ ಸ್ವಲ್ಪ ಲೇಬರ್ ತರಿಸ್ತೀವ್ರಿ. ಮುಂದೆ ಇದ್ರ ಚಾಟ್ನಿ ಟೈಮ್ದಾಗ ಚಾಟ್ನಿ ಮಾಡಿ ಅಷ್ಟು ಗಿಡ ತಪ್ಪಲ ತೆಗಿಬೇಕಾದ್ರೆ ಆಗೊಂದ್ ಸ್ವಲ್ಪ ಲೇಬರ್ ಖರ್ಚು ಆಕೈತ್ರಿ. ಅದಾದ್ರ ಮುಂದೆ ಲೇಬರ್ದ ಏನು ಅವಶ್ಯಕತೆ ಇಲ್ರಿ, ಆದ್ರೆ ನಮ್ದು ಒಬ್ಬರದ ಕೆಲಸ ಇರ್ತೈತ್ರಿ ಅದ್ರೊಳಗೆ. ಶ್ರೀಶೈಲಪ್ಪ ಮಲ್ಲಪ್ಪತೇಲಿ ಅವರೇ, ನಮ್ಮ ರೈತ ಬಾಂಧವರಿಗೆ ತಾವು ಏನನ್ನ ಹೇಳಕ್ ಇಷ್ಟಪಡ್ತೀರಿ? ನಾ ರೈತರಿಗೆ ಹೇಳುವಷ್ಟು ದೊಡ್ಡವನಲ್ರಿ, ಆದ್ರ ನನ್ನ ಒಂದೆರಡು ಅನುಭವದ ನುಡಿ ಹೇಳ್ತೇನ್ರಿ. ಈಗಿನ ವಾತಾವರಣದಾಗ್ರಿ, ಈಗಿನ ಪರಿಸ್ಥಿತಿ ಒಳಗ್ರಿ, ನಾವು ಏನೂ ಮಾಡಲ್ದ ಬರ್ತೈತಿ ಅಂದ್ರೆ ಗೊಂಜಾಳು ಬರುದಿಲ್ರಿ, ಒಂದ್ ಸಾಧಾರಣ ಗೊಂಜಾಳ ಪೀಕ್ ಬರುದಿಲ್ರಿ ಕೃಷಿ ಅಂದ್ರ ರೀ. ಮುಂದ್ ನಾವು ಶ್ರಮ ಪಟ್ಟು ಅಂದ್ರೆ ಯಾಪಲು ಬರ್ದೈತಿ ಅನ್ನೋದಕ್ಕೆ ನಾನು ಉದಾಹರಣೆ ರೀ. ಹಾಗಾಗಿರಿ ಈಗ ನಮ್ಮ ರೈತರ ಇವತ್ತು ಮಾಡ್ಬೇಕಂದಿದ್ದು ಇವತ್ತನ ಮಾಡ್ಬೇಕು, ಇವತ್ತು ಮಾಡ್ತನಂದದ್ ನಾಳೆ ಮಾಡ್ತನು, ನಾಡ್ದ ಮಾಡ್ತನು. ಮುಂದ ಈಗ ನಮ್ಮ ರೈತರು ಒಬ್ಬೊಬ್ರು ಏನ್ ಮಾಡ್ತಾರ್ರಿ, ಒಟ್ಟು ಗಾವಂಗಿ ನೀರ್ ಬಿಡುದು, ಕಲ್ಲು ಉಗಿಯೋದು ಅಲ್ಲಿ ದಂಡಿಗೆ ನಿತ್ತ, ದಂಡಿಗೆ ನಿತ್ತ ಕಲ್ಲು ಡುಮ್ ಅತ್ತಂದ್ರೆ ಏ ನೀರ್ ದಂಡಿಗೆ ಬಂದೈತೆ ಅನ್ನೋದು ಹೋಗುದು, ಮತ್ ಬದಲಾಸುದು. ಅಂದ್ರೆ ಈಗ ಒಟ್ಟ ನಮ್ ರೈತರದ್ ಒಬ್ಬೊಬ್ರದ ಅನಿರ್ದಿಷ್ಟ ಪದ್ಧತಿ ಐತ್ರಿ ಈಗ. ಅಂದ್ರೆ ಅದಕ್ಕೆ ಬೇಕಾದಾಗ ನೀರ್ ಎಷ್ಟು ಕೊಡ್ಬೇಕು ಅಷ್ಟ ಕೊಡ್ಬೇಕ್ರಿ. ಆರೈಕೆ ನಾವು ಬೆಳೆಯನ್ನ ಮಾಡಿದಿವ್ ಅಂದ್ರ ರೀ, 100ಕ್ಕೆ 100 ಸಕ್ಸಸ್ ಆಕತಿ. ಇದು ಯಾಪಲ್ ಬಿಡ್ರಿ, ಮತ್ ಏನೋ ಮಾಡ್ರು ನಮ್ ಏರಿಯಾದಾಗ ಬರ್ತೈತಿ. ಆದ್ರೆ ಅದ್ರ ಜೋಡಿ ನಾವು ಹೊಂದಾಣಿಕೆ ಆಗ್ಬೇಕ್ರಿ, ಅದ್ರ ಜೋಡಿ ನಾವು ಎಷ್ಟು ಆತ್ಮೀಯತೆ ಇರ್ತೀವಲ್ರಿ, ಅದು ನಮ್ ಜೋಡಿ ಅಷ್ಟು ಆತ್ಮೀಯತೆಯಿಂದ ಇರ್ತೈತ್ರಿ. ಅದರ ಜೋಡಿ ಆತ್ಮೀಯತೆ ಆದ್ರಿ ಬೆಳಿನೂ ನಿಮ್ ಜೋಡಿ ಮಾತಾಡ್ತೈತಿ. ಹಂಗಾಗಿರಿ ನಾವು ಯಾವ್ದ ಕೆಲಸ ಮಾಡ್ರಿ, ಏನ ಮಾಡ್ರಿ, ಶ್ರದ್ಧೆ ಭಕ್ತಿಯಿಂದ ಸತ್ಯತೆಯಿಂದ ಮಾಡಿದೀವಿ ಅಂದ್ರ 100ಕ್ಕೆ 100 ಪ್ರತಿಯೊಂದು ಬೆಳಿನೂ ಫಲ ಕೊಡ್ತಾವ್ರಿ. ಶ್ರೀಶೈಲಪ್ಪ ಮಲ್ಲಪ್ಪತೇಲಿ ಅವರೇ, ರೈತ ಬಾಂಧವರಿಗೆ ತಮ್ಮ ಮೊಬೈಲ್ ಸಂಖ್ಯೆಯನ್ನು ಒಂದ್ಸಲ ಹೇಳ್ಬಿಡ್ರಲ್ಲ. ಮೊಬೈಲ್ ನಂಬರ್ ಬಂದ್ಬಿಟ್ಟು 9665558022. ತುಂಬಾ ಸಂತೋಷ, ಇಷ್ಟೊತ್ತು ತಾವು ನಮ್ ಜೊತೆಗಿದ್ದು ಸೇಬು ಬೆಳೆಯ ಕುರಿತು ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ಮಾಹಿತಿಗಳನ್ನು ಮಾಡಿಕೊಟ್ರಿ, ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ವಿಷಯಗಳನ್ನು ತಿಳಿಸಿಕೊಟ್ಟಿದ್ದಕ್ಕೆ ಕೇಳುಗರ ಪರವಾಗಿ ಮತ್ತೆ ಆಕಾಶವಾಣಿಯ ಪರವಾಗಿ ತಮಗೆ ಅಭಿನಂದನೆಗಳು. ನಮಸ್ಕಾರ. ಎಲ್ಲರಿಗೂ ಧನ್ಯವಾದಗಳು. ಇದುವರೆಗೆ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಕುಳಲಿ ಗ್ರಾಮದ ಪ್ರಗತಿಪರ ರೈತರಾದ ಶ್ರೀಶೈಲ್ ಮಲ್ಲಪ್ಪ ತೇಲಿ ಅವರು ಬೆಳೆದ ಸೇಬು ಬೆಳೆಯ ಕುರಿತು ಸಂದರ್ಶನವನ್ನ ಕೇಳಿದ್ರಿ. ಸಂದರ್ಶಿಸಿದವರು ಕುಮಾರ್ ಅಗಡಿ. ಈಗ ಕೇಳಿ ಬಳ್ಳಾರಿಯ ಹಳೆದ ಋಷಿಯ ಈಮ ಮತ್ತು ಸಂಗಡಿಗರಿಂದ ಮೂರರ ಕಥಾ. ಭೂಮಿ ಮೇಲೆ ಹಾಗೆ ಏನ್ ಮಾಡಿದ್ರು, ಪಾರ್ವತಿ ಪರಮೇಶ್ವರ ಬರ್ತಿದ್ರು ಅಂದ್ರೆ ಆಗ ಏನ್ ಮಾಡಿದ್ರು, ಅಂಟಿ ಮಾವಡಿ ಪಟ್ಟಣ ಆಗ ಸವಡಿಕ ಮಾದೇವಿ ಆಕಿ ಗಂಡ ಜಗದಾ ದೇವ್ರು ಇಬ್ಬರು ಬಂದ್ರು ಗಂಡನ ಮೈ ತೊಳ್ಕೊಂಡು ಒಳದಂಡಾಗ ಗಂಡನ ಪಾದ ಮುಗಿವಾಗ ಮುತ್ತಿನ ಸೆರಿಗಾಸಿ ಪರಮಾತ್ಮ ನೋಡ್ದ ಪಾರ್ವತಿ ಗಂಡ. ಇಷ್ಟು ದುಷ್ಟಲೋಕ ಕರ್ಮಲೋಕ ಗಂಡನ ಪೂಜೆ ಮಾಡಕ್ಕೆ ಯಾಕೆ ಇದ್ದಾಳಮ್ಮ?